ಶಿಷ್ಯಗ ಸಿಂಗಾರ್ ಶರಾಬಿ, ಯಾರ್ ಶರಾಬಿ ಮನಿಯಾರ್ ಶರಾಬಿ, ಯಾರ್ ಶರಾಬಿ ಮನಿಯಾರ್ ಶರಾಬಿ, ಕೇಪುಮವರ್ ಶಿಷ್ಯಗ ಸಿಂಗಾರ್ ಶರಾಬಿ. ಯಾರ್ ಶರಾಬಿ ಮನಿಯಾರ್ ಶರಾಬಿ, ಕೇಪುಮವರ್ ಶಿಷ್ಯಗ ಸಿಂಗಾರ್ ಶರಾಬಿ. ಶರಾಬ್ ತೈ ಕಮ್ ಕಮ್ ಅಗೇಶ್ ಬಂತೆ ಜಿಂದೆ ಅಜಾಬ್ ತೈ ಪಾದಾನು ಬುರ್ಸ್ ಬೇರಕಾ ದರ್ಕಾರ್ ಡಿಹೆ ದುಶ್ಮನಾ ತುಂದೆ ಜವಾಬ್ ತೈ ಕಹನಾ ಗುಗಮ ನಿಷ್ಠ ಗೋ ಜೀಡೆ ಶಪಿ ಪಾಸಾ ಗಾ ಸೋಬು ಬಿಬಿ ಉರ್ಕ ಕನೆ ಪುರ್ ಗೆಲಾಸಾ ಬರ್ಜಾ ಕೋ ಜಾ ಬೀ ತೈ ಸಾರ್ ಶರಾಬಿ. ಯಾರ್ ಶರಾಬಿ ಮನಿಯಾರ್ ಶರಾಬಿ, ಯಾರ್ ಶರಾಬಿ ಮನಿಯಾರ್ ಶರಾಬಿ, ಕೇಪುಮವರ್ ಶಿಷ್ಯಗ ಸಿಂಗಾರ್ ಶರಾಬಿ. ಪಶು ಮಾನ ಬೇರು ಶರಾಬಿ ಮನಿಯಾರ್ ಶರಾಬಿ, ಯಾರ್ ಶರಾಬಿ ಮನಿಯಾರ್ ಶರಾಬಿ, ಕೇಪುಮವರ್ ಶಿಷ್ಯಗ ಸಿಂಗಾರ್ ಶರಾಬಿ, ಕೇಪುಮವರ್ ಶಿಷ್ಯಗ ಸಿಂಗಾರ್ ಶರಾಬಿ. ಯಾರ್ ಶರಾಬಿ ಮನಿಯಾರ್ ಶರಾಬಿ, ಯಾರ್ ಶರಾಬಿ ಮನಿಯಾರ್ ಶರಾಬಿ, ಯಾರ್ ಶರಾಬಿ ಮನಿಯಾರ್ ಶರಾಬಿ, ಯಾರ್ ಶರಾಬಿ ಮನಿಯಾರ್ ಶರಾಬಿ.